ಜಗದಂಬಾ ಗಯಮುಖದ ರಚಿದನ ದರಚಿದನು ಬ್ರಹ್ಮ ಪಾತಾಳ ಚಲಿ ಜಯ ಜಯ ಜಗದಂಬಾ ಎದೆಯವಿ ಸ್ವಕ ಕೊಡ ದೇವಿ ಕರುಣ ಮಂಗಳವಾರ ಶುಕ್ರವಾರ ದಿನವಾರ ಜಗದಂಬಾ ಮಂಗಳವಾರ ಶುಕ್ರವಾರ ದಿನವಾರ ಅಮ್ಮನ ಜಾತ್ರೆ ಸಿಂಗರ ಕಂಡೆವೋ ನಿಮ್ಮ ಸಡಗರ ದೇವೇ ಭಕ್ತರ ಪಾಪಲ ಪ್ರಿಯಾರ ಶಂಭೋಯ ದಯ ಮಾಡೋ ಯೇ ದೇವೇ ಸ್ವಕ ಕೊಡ ದೇವಿ ಕರುಣಾ ದಿನಾದಲ್ಲಿ ನೋಡ ದೇವಿ ನೋಡ ಶಾಂಬೋಯ ದಯ ಮಾಡೋ ಯೇ ದೇವೇ ದೇವಿಯ ಗೋವಿಂದ ನಿಮ್ಮ ದಾಸ ಯೇ ದೇವೇ ಜಗದಂಬಾ ಗೋವಿಂದ ನಿಮ್ಮ ದಾಸ ಯೇ ದೇವೇ ನಿಮ್ಮ ದಾಸ ಸೇವಾ ಮಾಡ್ಯಾನ ಉಪವಾಸ ಶಂಭೋವಿ ದಯ ಮಾಡೋ ಎದೆಯವಿ ಸ್ವಕ ಕೊಡ ದೇವಿ ಕರುಣಾ ದಿನಾದಲ್ಲಿ ನೋಡ ನೋಡ ಶಂಭೋಯ ದಯ ಮಾಡೋ ಎದೆಯವಿ ಕಲ್ಲ ಹೊಳೆಯ ಗಾಯ ತೊಂಡ ಮುಖವೈರಿ ಕಲ್ಲವಳೆಯ ಗಾಯ ತೋಂಡ ಮುಖವೈರಿ ನಿನ್ನ ಬಲಗಡಿಗೆ ಬಾಲರಾಮ ಮಾದೇವಿ ಶಂಭುವಿ ದಯ ಮಾಡೋ ಎದೆಯಲ್ಲಿ ಸೋಕ ನೀಡ ದೇವಿ ಕರುಣಾ ದಿನಾದಲ್ಲಿ ನೋಡ ನೋಡ ಶಂಭುಯ ದಯ ಮಾಡೋ ಎದೆಯಲ್ಲಿ ಜಗದಂಬಾ ಜಗದಂಬಾ ನಾನಿನ್ನ ಜ್ಞಾನದಲ್ಲಿ ಬೊವ್ವ ಪಡದು ಶರಣರ ಸಂಗ ಬಿಡದು ಜಯ ಜಯ ಜಗದಂಬಾ ಭಕ್ತರ ಪಾಪ್ಯಲ ಪ್ರಿಯರ ಶಂಭುಯ ದಯ ಮಾಡೋ ಎದೆಯವಿ ಸ್ವಕ ಕೊಡ ದೇವಿ ಕರುಣಾ ದಿನಾದಲ್ಲಿ ನೋಡ ನೋಡ ಶಂಭುಯ ದಯ ಮಾಡೋ ಎದೆಯವಿ ಗೊಂದಲಿಗರ ಪದ ಕೇಳುತ್ತಿರುವಿರಿ ಜಾಣಿರಂಭಾಗ ನೋಡರಿಯ ಮಾದೇವಿ ಸೇವೆ ಮಾಡರಿ ದೇವಿ ಅಂಬಾಗ ನೋಡರಿ ಜಾಣಿರಂಭಾಗ ನೋಡರಿ ಮಾದೇವಿ ಸೇವೆ ಮಾಡರಿ ಆಸದ ಪತಿ ಮಾಡ ಹಳಗದ ಬಲೆ ಓಡ ದೇವಿ ಸದ ಪತಿ ಮಾಡ ಅಲಗದ ಬಲೆ ಓಡ ದೇವಿ ದಾಸ ದೈತಾರನೆಲ್ಲ ಸಂವಾರ ಮಾಡಿದೆ ಮಾಯ ದೇವಿಗೆ ಜಾಣಿಯರಂಬಾಗ ನೋಡರಿ ಮಾದೇವಿ ಸೇವೆ ಮಾಡರಿ ಜಾಣಿಯರಂಬಾಗ ನೋಡರಿ ಮಾ ಇಲ್ಲದೆ ತರ್ಣ ಒಡೆದು ರುಂಡಗಳ ಚೌಟಕ್ಕೆ ಮಾಡದಿಯವಿ ಗುಂಡದ ತಾರನೆಲ್ಲ ಸಂವಾರ ಮಾಡಿದೆ ಮಾಯ ಜಾಣಿಯರಂಬಾಗ ನೋಡರಿಯ ಮಾದೇವಿ ಸೇವೆ ಮಾಡರಿ ಜಾಣಿಯರಂಬಾಗ ನೋಡರಿ ಮಾದೇವಿ ಸೇವೆ ಮಾಡರಿ ದೇಶಕ್ಕ ದಿಕ್ಕವಾದ ವರವಿರ ತುಳಜ ಪೂರ ದೇವಿ ಚಕ್ಕದಿಕ್ಕವಾದ ವರವಿನ ತುಳಜ ಪೂರ ದೇವಿ ದೇಶದ ಜನರೆಲ್ಲ ಕೈಯ ಮುವರ ಮಾಯ ದೇವಿಗೆ ಜಾಣಿಯರಂಬಾಗ ನೋಡರಿಯ ಮಾದೇವಿ ಸೇವೆ ಮಾಡರಿ ಜಾಣಿಯರಂಬಾಗ ಪಿತ್ತಂಬರುಟ್ಟು ಕುಶಲಾದ ನಾಮನಿಟ್ಟ ದೇವಿ ಜಗದ ಪಿತ್ತಂಬರುಟ್ಟು ಕುಶಲಾದ ನಾಮನಿಟ್ಟ ದೇವಿ ಅಸಲ ದೈತಾರನೆಲ್ಲ ಸಂವಾರ ಮಾಡಿದೆ ಮಾಯ ಕವಾದ ವರವಿನ ತುಳಜ ಪೂರ ದೇವಿ ದೇಶ ಕದಿಕ್ಕವಾದ ವರವಿನ ತುಳಜ ಪೂರ ದೇವಿ ದೇಶದ ಜನರೆಲ್ಲ ಕೈಯ ಮುಗವರ ಮಾಯ ದೇವಿಗೆ ಜಾನಿ ರಂಬಾಗ ಚೌಂಟಕ್ಕೆ ಮಾಡದೇವಿ ಗುಂಡಗಳ ಚೌಂಟಕ್ಕೆ ಮಾಡದೇವಿ ಗುಂಡದೈತಾರನೆಲ್ಲ ಸಂವಾರ ಮಾಡಿದೆ ಮಾಯ ದೇವಿಗೆ ಜಾಣಿಯರಂಬಾಗ ನೋಡರಿ ಮಾದೇವಿ ಸೇವೆ ಮಾಡರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ನಾಲತ್ವಾಡದ ಪರಶುರಾಮ ಆರ್ ಸುಗತೇಕರ್ ಮತ್ತು ಮೇಳದವರಿಂದ ಗೊಂದಲೇಕರ ಪದಗಳನ್ನು ಕೇಳಿದಿರಿ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಮಂಗಳವಾರ ಸಂಜೆ 6:51 ಭಾಗವಹಿಸುತ್ತಾರೆ. ಧಾರವಾಡದ ಎಸ್ಡಿಎಂ ಕಾಲೇಜ್ ಆಫ್ ಫಿಸಿಯೋಥೆರಪಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಂಗೀತಾ ಅಪ್ಪಣ್ಣವರ್. ಇದೇ ಬರುವ August 3 ಮಂಗಳವಾರದಂದು ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಕೋವಿಡ್ ರೋಗಿಗಳಲ್ಲಿ ಉಸಿರಾಟದ ವ್ಯಾಯಾಮ ಹಾಗೂ ಭೌತಿಕ ಚಿಕಿತ್ಸೆಯ ಮಹತ್ವದ ಬಗ್ಗೆ ನಿಮಗೆ ತಿಳಿಸಲಿದ್ದೇನೆ. ಇತ್ತೀಚೆಗೆ ಕೋವಿಡ್ನಿಂದ ತೊಂದರೆಗೀಡಾದ ರೋಗಿಗಳು ಮತ್ತು ಅವರ ಮನೆಯವರು ಹಾಗೂ ಎಲ್ಲಾ ಶ್ರೋತೃಗಳು ಇದರ ಸದುಪಯೋಗ ಪಡೆಯಬಹುದು. ನಾನು ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದೇನೆ. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2443414 ಅಥವಾ 2443415 ಅಥವಾ 2443416. ಎಸ್ಟಿಡಿ ಕೋಡ್ ಸಂಖ್ಯೆ 0836. ಗಮನಿಸಿ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ಮಂಗಳವಾರ ಸಂಜೆ 6:51. ಆತ್ಮೀಯ ಕೇಳುಗರೇ, ಪುಸ್ತಕಗಳಲ್ಲಿ ತುಂಬಿವೆ ಮರೆಯಲಾರದ ಬಾಳಪುಟಗಳು. ಬರೆದೇ ನೀನು ನಿನ್ನ